ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 6:50. ಇದೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಆರ್ ಎನ್ ಜಯಗೋಪಾಲ್ ವಿರಚಿತ ಒಂದು ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ. ತರುಣರು, ಬಂಡಾಯಗಾರರು, ಹಸಿ ಯುವಕರು, ಬಿಸಿ ರಕ್ತದವರು, ಅರಿವಿಲ್ಲದವರು, ನಾವು ಕೋಪಿಷ್ಠರು ನಿಜ, ಬಂಡಾಯಗಾರರು ಸತ್ಯ. ಆದರೆ ನೆತ್ತಿ ಕಣ್ಣ ತೆರೆದ ತ್ರಿಪುರಾರಿಯ ರೀತಿ ಲಂಚದ ಅವತಾರವ ಸುಡುವ ಕೋಪ ನಮ್ಮದು. ಎತ್ತಿ ಕಣ್ಣ ತೆರೆದ ತ್ರಿಪುರಾರಿಯ ರೀತಿ ಲಂಚದ ಅವತಾರವ ಸುಡುವ ಕೋಪ ನಮ್ಮದು. ಕತ್ತಿ ಹಿಡಿದ ಜಾತಿ ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯು ನಡೆಸುವ ಛಲ ನಮ್ಮದು. ಕತ್ತಿ ಹಿಡಿದ ಜಾತಿ ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯ ನಡೆಸುವ ಛಲ ನಮ್ಮದು. ಹದಿಯನ್ನೇ ಬಿದಿಯನ್ನೇ ಅರಿವಿಲ್ಲದವರು ಎಲ್ಲಿ ಹಿಡಿದ ಗುರಿ ಬಿಡದ ಬಳಿ ನಡೆದ ಹಠ ನಮ್ಮದು. ಹಿಡಿದ ಗುರಿ ಬಿಡದ ಬಳಿ ನಡೆದ ಹಠ ನಮ್ಮದು. ನಾವು ಯಾರು ಬಲ್ಲಿರ ನವ ಭಾರತ ಶಿಲ್ಪಿಗಳು, ನವ ಭಾರತ ಶಿಲ್ಪಿಗಳು ಬೆಳಗುವೆವು ಕೋಟಿ ಗುಡಿಸಿಲಲ್ಲಿ ವಿದ್ಯೆಯ ದೀಪ, ವಿದ್ಯೆಯ ದೀಪ ಹರಿಸುವೆವು ಬಡತನ ತಂದ ಅದಿವಿನ ಚಾಪ, ಅದಿವಿನ ಚಾಪ ಬೆಳಗುವೆವು ಕೋಟಿ ಪ್ರತಿ ಗುಡಿಸಿಲಲ್ಲಿ ವಿದ್ಯೆಯ ದೀಪ ಹರಿಸುವೆವು, ಬಡತನ ತಂದ ಹಸಿವಿನ ಚಾಪ. ಮತ್ತಿದೀಗ ಕೇಳೋಣ ದರಾ ಬೇಂದ್ರೆ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನ ವೃಂದಗಾನದಲ್ಲಿ. ಇದುವರೆಗೂ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮೂಡಿಬರಲಿದೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಬಳಿಕ 7:45 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮುಂದುವರೆಯಲಿದೆ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.

ಸಂಬಂಧಿತ ಕಾರ್ಯವನ್ನು ಅರಿತುಕೊಳ್ಳಲು ಕಾರ್ಯಕ್ರಮಗಳನ್ನು ರೂಪಿಸಿರುತ್ತಾರೆ. ಪ್ರತಿ ಗ್ರಾಮಕ್ಕೆ ಇಂತಿಷ್ಟು ವಿದ್ಯಾರ್ಥಿಗಳೆಂದು ವಿಂಗಡಿಸಿ ಒಬ್ಬ ವಿದ್ಯಾರ್ಥಿಯು ಐವರು ರೈತರ ಮಾಹಿತಿಯನ್ನು ಕಲೆ ಹಾಕಿ ಅದರಲ್ಲಿ ರೈತ ಹೊಂದಿರುವ ಜಮೀನು, ಆತನು ಅನುಸರಿಸುತ್ತಿರುವ ಬೆಳೆ ಪದ್ಧತಿ, ಇಳುವರಿ, ಆದಾಯ ಹೀಗೆ 50 ಅಂಶಗಳ